ಪ್ರಾಣಿಗಳು. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡುಂ ಅಳ್ತಿಯುಂ ನಂಬಿಹದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜನರು ಯಾವುದನ್ನು ಶ್ರೀ ವಿಷ್ಣು ವಿಶ್ವದ ಆದಿಮೂಲ ತನ್ನ ಮಾಯೆಯಿಂದ ಜಗತ್ತನ್ನು ಆಡಿಸುತ್ತ ಅದರಲ್ಲೇ ತನ್ಮಯನಾಗಿ ಮಾಯಾಲೋಲನಾದವನು ದೇವರು ಸರ್ವಕ್ಕೂ ಹಿರಿಯನಾದ ಸರ್ವೇಶ ಪರಬ್ರಹ್ಮ ಎಂದು ಕಣ್ಣಿಂದ ಕಾಣದೆಯೇ ಪ್ರೀತಿಯಿಂದ ನಂಬಿದ್ದಾರೋ ಅಂಥ ವಿಚಿತ್ರಕ್ಕೆ ನಮಿಸು ಎನ್ನುತ್ತಾರೆ ಡಿ ವಿ ಜಿ ಅವರು. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜ್ ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಚಿತ್ರಿದಳ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ಚಿತ್ರಿದಳ ಕಾರ್ಯಕ್ರಮ ತುಂಬ ವಿಶೇಷವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ನಿನ್ನೆ ಇನ್ನು ನಮ್ಮ ದಕ್ಷಿಣ ಭಾರತದ ಹಿನ್ನೆಲೆ ಗಾಯನ ಪರಂಪರೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ಶ್ರೀಮತಿ ವಾಣಿ ಜಯರಾಮ್ ಅವರು ನಿಧನರಾಗಿದ್ದಾರೆ. ಈ ಪ್ರಯುಕ್ತವಾಗಿ ಇಂದಿನ ಚಿತ್ರಿದಳ ಕಾರ್ಯಕ್ರಮದಲ್ಲಿ ಅವರು ಧ್ವನಿ ನೀಡಿರುವ ವಿವಿಧ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅವರ ಬದುಕಿನ ಪಯಣದ ಬಗ್ಗೆ ಒಂದಿಷ್ಟು ತಿಳಿಯೋಣ ಸ್ನೇಹಿತರೆ. ಮೊದಲಿಗೆ ದೀಪ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ರಚಿಸಿದವರು ಚಿವುದಯಶಂಕರ್, ಸಂಗೀತ ವಿಜಯ ಭಾಸ್ಕರ್. ಯಾರ ಯಾರ ಸೇರಿಕೋ ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಸ್ನೇಹಿತರೆ, ಚಿತ್ರಗಳ ಆರಂಭದಲ್ಲಿ ನಾನು ನಿನ್ನೆ ನಿಧನರಾದಂತಹ ಶ್ರೀಮತಿ ವಾಣಿ ಜಯರಾಮ್ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮೊಡನೆ ಹಂಚಿಕೊಳ್ತೇನೆ ಅಂತ ನಾನು ಹೇಳಿದ್ದೆ. ವಾಣಿ ಜಯರಾಮ್ ಅವರು ದಕ್ಷಿಣ ಭಾರತದ ಹಿನ್ನೆಲೆ ಗಾಯನ ಪರಂಪರೆಯಲ್ಲಿ ತಮ್ಮದೇ ಆದ ವಿಶಿಷ್ಟವಾದ ಒಂದು ಶೈಲಿಯನ್ನು ಹೊಂದಿದಂಥವರು. ಸ್ನೇಹಿತರಿವರು ತಮಿಳು, ಕನ್ನಡ, ತೆಲುಗು, ತುಳು, ಹಿಂದಿ, ಮರಾಠಿ, ಮಲಯಾಳಂ, ಬಂಗಾಳಿ, ಒಡಿಯಾ ಸೇರಿದಂತೆ ಸುಮಾರು 14 ಭಾಷೆಗೂ ಹೆಚ್ಚು ಒಂದು ಗೀತೆಗಳನ್ನು ಹಾಡಿದ್ದಾರೆ. ಬಹುಶಃ ಒಂದು ಅಂದಾಜಿನ ಪ್ರಕಾರ 8,000 ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ ಎಂಬುದು ನಮಗೆ ದಾಖಲೆ ಸಿಗ್ತದೆ. ಇನ್ನು ವಾಣಿ ಜಯರಾಮ್ ಅವರ ಜೀವನದ ಬಗ್ಗೆ, ಅಂದರೆ ಅವರ ಬಾಲ್ಯದ ಬಗ್ಗೆ ನಾವು ತಿಳಿಯೋದಾದರೆ, ವಾಣಿಯವರು ತಮಿಳುನಾಡಿನ ಒಂದು ಅಯ್ಯಂಗಾರ್ನ ಪರಿವಾರದಲ್ಲಿ ವೆಲ್ಲೂರಿನ ಇಡಂಗು ಎಂಬ ಗ್ರಾಮದಲ್ಲಿ 1945 ನವೆಂಬರ್ 31 ಜನಿಸ್ತಾರೆ. ವಿದ್ವಾಂಸರು ರಂಗರಾಮಾನುಜನ್ ಅಯ್ಯಂಗಾರ್ ಶಿಷ್ಯ ಇವರ ತಾಯಿಯಾಗಿದ್ದರು. ತಾಯಿಯಿಂದಲೇ ಇವರಿಗೆ ಸಂಗೀತದ ಒಂದು ಗೀಳು, ಆ ಒಂದು ಪರಂಪರೆ ಹೊಗ್ಗಿಕೊಳ್ತು ಅನ್ನೋದನ್ನು ನಾವು ಗ್ರಹಿಸ್ಬೋದು. ಸ್ನೇಹಿತರೆ, ಇವರಿಗೆ ಚಿಕ್ಕನಿಂದಲೇ ಸಂಗೀತದ ಬಗ್ಗೆ ತುಂಬ ಆಸಕ್ತಿ ಆ ತಾಯಿಯಿಂದಲೇ ಬೆಳೆದಂಥದ್ದು. ತಮ್ಮ 5 ಕಡಲೂರು ಶ್ರೀ ಶ್ರೀನಿವಾಸ್ ಅಯ್ಯಂಗಾರ್ ಬಳಿ ಸಂಗೀತ ಅಭ್ಯಾಸ ಆರಂಭಿಸಿ 7 ದೇಶಿಕಾಚಾರ್ಯರ ಕೃತಿಗಳನ್ನು ಸ್ಫುಟವಾಗಿ ಸರಾಗವಾಗಿ ಹಾಡುತ್ತಿದ್ದರು. 8 ಆಕಾಶವಾಣಿಯಲ್ಲಿ ಇವರ ಧ್ವನಿ ಪ್ರಸಾರವಾಗ್ತಿತ್ತಂತೆ. ಸ್ನೇಹಿತರೆ, ಎಂಥ ಅದ್ಭುತ ಅಲ್ವಾ? ಬಾಲ್ಯದಲ್ಲಿಯೇ ತಮ್ಮದೇ ಆದ ಒಂದು ಪರಂಪರೆಯನ್ನು, ಅಂದರೆ ತಮ್ಮದೇ ಆದ ಒಂದು ಹಾಡಿನ ಪರಂಪರೆಯನ್ನು ಹುಟ್ಟಾಕೊಂಡಿದ್ದು ವಾಣಿ ಜಯರಾಮ್ ಅವರ ಬದುಕು ತುಂಬ ವಿಸ್ಮಯ ಅಂತಲೇ ನಾವು ಭಾವಿಸ್ಬೋದು. ಸುಮವು ಅರಳಿದಾಗ ಮೋಹದ ರಾಗ, ಒಲಿದ ಜೀವ ಸೇರಿದಾಗ ಮೌನರ ರಾಗ, ರಾಗ ಜೀವನ ರಾಗ, ರಾಗ ಜೀವನ ರಾಗ. ಎದೆಯಲ್ಲಿ ಆನಂದ ತುಂಬಲು ಆಗ, ಎದೆಯಲ್ಲಿ ಆನಂದ ತುಂಬಲು ಆಗ, ದಿನವೂ ದಿನವೂ 100 ಹೊಸ ರಾಗ, ರಾಗ ಜೀವನ ರಾಗ, ರಾಗ ಜೀವನ ರಾಗ. ಆಸೆಯ ಬಾನಾಡಿ ಬಾನಿಗೆ ಜಿಗಿದಾಗ ಆಸೆಯ ಬಾನಾಡಿ ಬಾನಿಗೆ ಜಿಗಿದಾಗ ಸೇರುವ ಕಾತರ ಮೂಡಿತು ಬೇಗ ಮೈಗೆ ಮೈ ಸೋಕಿದಾಗ ಏತಕು ನನ್ನಲ್ಲಿ ಆವೇಗ ಪ್ರೇಮದ ನುಡಿಯಂದು ಸವಿಯಾದರಾಗ ಪ್ರೀತಿಯ ಹಾಡಲ್ಲ ಹಿತವಾದರಾಗ ಸರಸದ ನುಡಿಯಂದು ಸವಿಯಾದರಾಗ ಪ್ರಣಯದ ಹಾಡಲ್ಲ ಹಿತವಾದರಾಗ ಬಿಸಿಲೆಲ್ಲ ಆಗ ಬೆಳರಿಂಗಳಾಗಿ ಅನುಕ್ಷಣ ಹೊಸತನ ಚಿಗುರುದಾಗ ಏತಕು ನನ್ನಲ್ಲಿ ಆವೇಗ ರಾಗ ಜೀವನ ರಾಗ ರಾಗ ಜೀವನ ರಾಗ ಪ್ರೇಮ ಸುಮವು ಅರಳಿದಾಗ ಮೋಹದ ರಾಗ ಒಲಿದ ಜೀವ ಸೇರಿದಾಗ ಮೌನದ ರಾಗ ರಾಗ ಜೀವನ ರಾಗ ಸ್ನೇಹಿತರೆ ಶ್ರುತಿ ಸೇರಿದಾಗ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಾಣಿ ಜಯರಾಮ್ ಅವರ ಜೊತೆಗೆ ಧ್ವನಿಯಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನ ವಾಣಿ ಜಯರಾಮ್ ಅವರು ತಮ್ಮ ಮೊದಲ ಸಂಗೀತ ಕಚೇರಿಯನ್ನು ಎಲ್ಲಿ ನೀಡಿದ್ರು ಅನ್ನೋದಕ್ಕೆ ಒಂದು ದಾಖಲೆ ಸಿಗುತ್ತೆ ನಮಗೆ. ಅವರು ತಿರುವನಂತಪುರದಲ್ಲಿ ಸುಮಾರು 3 ಗಂಟೆಗಳ ಕಾಲ ಸಂಗೀತ ಕಚೇರಿ ನಡೆಸ್ತಾರಂತೆ. ಆಗ ಅವರಿಗೆ 10 ವರ್ಷವಾಗಿತ್ತಂತೆ. ಸ್ನೇಹಿತರೆ, ಒಂದು ಬಾಲ್ಯದಲ್ಲಿಯೇ ಆ ಥರದ ಒಂದು ದೊಡ್ಡ ಸಾಧನೆ ಅನ್ನೋದು ತುಂಬ ಒಂದು ಎಷ್ಟು ಅವರು ಸಂಗೀತದ ಬಗ್ಗೆ ತಮ್ಮದೇ ಆದ ಒಂದು ತೊಡಗಿಸಿಕೊಳ್ಳುವಿಕೆ ಸಂಗೀತಕ್ಕೆ ದೊಡ್ಡದಾದ ಒಂದು ಒಂದು ಏನಪ್ಪ ಅಂತ ಹೇಳಿದ್ರೆ ಆಸಕ್ತಿ ಬಹಳ ಮುಖ್ಯವಾದದ್ದು. ತನ್ಮಯಿ ಭಾವ, ಯಾರಲ್ಲಿ ತನ್ಮಯಿ ಭಾವ ಇರುತ್ತೋ ಅವರು ಸಂಗೀತವನ್ನು ಕರಗತ ಮಾಡಿಕೊಳ್ತಾರೆ ಅನ್ನೋದಕ್ಕೆ ನಮ್ಮ ವಾಣಿ ಜಯರಾಮ್ ಅವರಂತಹ ಅವರೇ ದೊಡ್ಡ ಸಾಕ್ಷಿ ಅಂತ ನಾವು ಭಾವಿಸ್ಬೋದು. ಇನ್ನು ಇವರು ಚಿತ್ರರಂಗಕ್ಕೆ ಹೇಗೆ ಪ್ರವೇಶವಾದರು ಅನ್ನೋದಕ್ಕೆ ಒಂದು ದಾಖಲೆ ನಮಗೆ ಸಿಗ್ತದೆ. ಇಂಡೋ ಬೆಲ್ಜಿಯಂ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಜಯರಾಮ್ ಅವರನ್ನು ಇವರು ವಿವಾಹವಾಗ್ತಾರೆ. ಅದಾದ ನಂತರ ಆ ಸಂದರ್ಭದಲ್ಲಿ ಇವ್ರಿಗೊಂದು ಮಹತ್ವದವಾದ ತಿರುವು ಸಿಗುತ್ತೆ. ವಿವಾಹದ ನಂತರ ಅವರು ಮುಂಬೈನಲ್ಲಿ ನೆಲೆಸಿದರು. ಸ್ವತಃ ಸಿತಾರ್ ವಾದಕರಾಗಿದ್ದ ಜಯರಾಮ್ ಅವರು ಪತ್ನಿಯ ಪ್ರತಿಭೆಗೆ ನೀರೆರೆದರು. ಅಂದರೆ ಬಹುಶಃ ವಾಣಿ ಜಯರಾಮ್ ಅವರ ಸಂಗೀತದ ಆಸಕ್ತಿಯ ವಿಚಾರಕ್ಕೆ ಹೆಚ್ಚು ಪುಷ್ಟಿ ಮತ್ತು ಪ್ರೋತ್ಸಾಹ ನೀಡಿದರು ಅಂತ ನಾವು ಭಾವಿಸ್ಬೋದಾಗಿದೆ. ಈ ಸಂದರ್ಭದಲ್ಲಿ ಅವರು ಪಾಟಿಯಾಲದ ಘರಾಣದ ಅಬ್ದುಲ್ ರೆಹಮಾನ್ ಬಳಿ ಹಿಂದೂಸ್ತಾನಿ ಸಂಗೀತವನ್ನು ಇವರಿಗೆ ಕಲಿಸ್ಕೊಡ್ತಾರಂತೆ. ಕಲಿಸಕ್ಕೆ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡ್ತಾರಂತೆ. ಅಂದರೆ ವಾಣಿ ಜಯರಾಮ್ ಅವರು ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತ ಈ ಎರಡರಲ್ಲೂ ತಮ್ಮದೇ ಆದ ಪ್ರಭುತ್ವವನ್ನು ಸಾಧಿಸಿದ್ರು ಅಂತ ನಾವು ಭಾವಿಸ್ಬೋದಾಗಿದೆ. ಇದರ ಜೊತೆಗೆ ಇವರು ಮೊಟ್ಟ ಮೊದಲ ಬಾರಿಗೆ ಇವರ ಕಂಠಸಿರಿಗೆ ಮಾರು ಹೋದಂತಹ ಒಬ್ಬ ಮರಾಠಿ ಚಲನಚಿತ್ರ ನಿರ್ದೇಶಕ ವಸಂತ್ ದೇಸಾಯಿ ಅನ್ನೋರು ಅಮ್ಮ ತಾಯಿ ಗೋಡೆಯಲ್ಲಿ ಎಂಬ ಹಾಡುವ ಅವಕಾಶಕ್ಕೆ ಎಂಬ ಹಾಡನ ಅವಕಾಶಕ್ಕೆ ಹಾಡಲು ಅವಕಾಶ ಮಾಡಿಕೊಟ್ರಂತೆ. ಅವರು ಮೊದಲಿಗೆ ಮರಾಠಿಯಲ್ಲಿ ತಮ್ಮ ಹಿನ್ನೆಲೆ ಗಾಯನ ಆರಂಭ ಮಾಡಿದ್ದು ಎಂಬುದು ನಮಗೆ ಇಲ್ಲಿಂದ ತಿಳಿದು ಬರುತ್ತೆ. ಇದಾದ ನಂತರ ಅವರಿಗೆ ಹಿಂದಿ ಚಿತ್ರದ ನಿರ್ದೇಶಕರಾದಂಥ ಹೃಷಿಕೇಶ್ ಮುಖರ್ಜಿಯವರು ತಮ್ಮ ಗುಡ್ಡಿ ಚಿತ್ರದಲ್ಲಿ ಇವರನ್ನು ಹಾಡಿಸಿದ್ರಂತೆ. ಹೀಗೆ ಅವರಿಗೆ ಏನು ಹಿನ್ನೆಲೆ ಗಾಯನ ಪರಂಪರೆಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಬಹುದು ಅನ್ನೋದಕ್ಕೆ ನಮ್ಮ ಉತ್ತರದ ಕೆಲವು ಅಂದರೆ ಉತ್ತರ ಭಾರತದ ಕೆಲವು ಭಾಷೆಗಳು ಅವರಿಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ನಾವು ಭಾವಿಸ್ಬೋದು. ಸ್ನೇಹಿತರೆ, ಈಗ ಕೇಳೋಣ ಹೃದಯ ಪಲ್ಲವಿ ಚಿತ್ರದ ಈ ಗೀತೆಯನ್ನು. ಆ ಸ್ವರವಾಗಿ, ಸ್ವರಕ್ಕೆ ಪದವಾಗಿ, ಪದಗಳಿಗೆ ನಾ ಸ್ಫೂರ್ತಿಯಾಗಿ ಇರುವೆ ಜೊತೆಯಾಗಿ ನಿನ್ನ ಕಣ್ಣಾಗಿ. ರಾಗಕ್ಕೆ ಸ್ವರವಾಗಿ, ಸ್ವರಕ್ಕೆ ಪದವಾಗಿ, ಪದಗಳಿಗೆ ನಾ ಸ್ಫೂರ್ತಿಯಾಗಿ ಇರುವೆ ಜೊತೆಯಾಗಿ. ಮುಂಜಾನೆಯ ಎಳೆದಿಸಿನಲ್ಲಿ ಮುತ್ತಿನ ಹನಿಗಳ ತಂಪು, ಸಾಗರದ ಈ ಅಲೆಗಳಲ್ಲಿ ಪ್ರಕೃತಿಯ ಶಕ್ತಿಯ ತೆಂಪು, ಕಡಲಲ್ಲಿ ನದಿಯ ಸಂಗಮವು ದೇವನ ಸೃಷ್ಟಿಯ ರೀತಿ, ಗಂಡು ಹೆಣ್ಣಿನ ಹೃದಯ ಸಂಗಮ ಇದರ ಹೆಸರೇ ಪ್ರೀತಿ. ರಾಗಕ್ಕೆ ಸ್ವರವಾಗಿ, ಸ್ವರಕ್ಕೆ ಪದವಾಗಿ, ಪದಗಳಿಗೆ ನಾ ಸ್ಫೂರ್ತಿಯಾಗಿ ಇರುವೆ ಜೊತೆಯಾಗಿ. ಗರಿಗರಿ ಪದ ಸರಿ ಗರಿ ಗ ಪದ ಪರಿ ಗ ಪದ ಪರಿ ಗ ಪದ ಸದ ರಿ ಗ ಪದ ಸದ ಸರಿ ಗ ಗರಿ ಗ ಗರಿ ಗ ಪದ ದ ಪದ ದ ಪದ ಸರಿ ರಿ ಪರಿ ರಿ ಪದ ಸರಿ ಗರಿ ಪದ ಸರಿ ಗರಿ ಪದ ಸರಿ ಗ. ಹೃದಯ ಪಲ್ಲವಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ವಾಣಿ ಜಯರಾಮ್ ಅವರ ಜೊತೆಗೆ ಧ್ವನಿಯಾಗಿದ್ದಂಥವರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸ್ನೇಹಿತರೆ, ವಾಣಿ ಜಯರಾಮ್ ಅವರು ವಿವಿಧ ಭಾಷೆಗಳಲ್ಲಿ ತಮ್ಮ ಹಿನ್ನೆಲೆ ಗಾಯನವನ್ನು ಆರಂಭಿಸಿದ್ರ ಜೊತೆಗೆ ಅವರು ತುಂಬಾ ವಿಶೇಷವಾಗಿ ನಾವು ಕಾಣುವಂತಹ ಅಂದರೆ ಕನ್ನಡ ಚಿತ್ರಗೀತೆ ಪರಂಪರೆಗೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ನಾವು ಮರೆಯೋ ಹಾಗಿಲ್ಲ ವಾಣಿ ಜಯರಾಮ್ ಅವರನ್ನು ಈ ಕನ್ನಡ ಚಿತ್ರಗೀತೆ ಪರಂಪರೆ ಒಳಗೆ ತಮ್ಮದೇ ಆದ ಒಂದು ವಿಶಿಷ್ಟವಾದ ಕೊಡುಗೆ ಹೇಗೆ ಪ್ರಾರಂಭವಾಯಿತು ಅನ್ನೋದಕ್ಕೆ ಕನ್ನಡ ಚಿತ್ರ ಸಂಗೀತಕ್ಕೆ 1973 ಅವರು ಪದಾರ್ಪಣೆ ಮಾಡ್ತಾರೆ. ಸುಮಾರು 73 ಹಿಡಿದು 90 ದಶಕದವರೆಗೂ ವಾಣಿ ಜಯರಾಮ್ ಅವರು ಕನ್ನಡ ಚಿತ್ರಗೀತೆಗಳನ್ನ ಹಾಡ್ತಾರೆ. ಇದರ ಜೊತೆಗೆ ವಿಶೇಷವಾದಂತಹ ಒಂದು ಭಾವನಾತ್ಮಕವಾದಂತಹ ವಿಚಾರಧಾರೆ ಏನಪ್ಪಾ ಅಂತ ಹೇಳಿದ್ರೆ ವಾಣಿ ಜಯರಾಮ್ನಲ್ಲಿರುವಂತಹ ಒಂದು ಸರಾಗವಾದ ಆ ರಾಗದ ಸುಧೆ. ಇದನ್ನ ಗಮನಿಸಿದಂತಹ ಇವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಡನ್ನ ಆರಂಭ ಮಾಡಿದ್ದು ಛಲಗಾರ ಎಂಬ ಚಿತ್ರದ ಮೂಲಕ, ಆದರೆ ಇದು ತೆರೆ ಕಾಣಲಿಲ್ಲ. ಅನಂತರ ಕೌಬಾಯಿ ಕಳ್ಳ, ಕುಳ್ಳ, ಕೆಸರಿನ ಕಮಲ, ಉಪಾಸನೆ, ಶುಭಮಂಗಳ, ದೀಪ, ಅಪರಿಚಿತ, ಕಸ್ತೂರಿ ವಿಜಯ, ಚಿರಂಜೀವಿ, ಬೆಸುಗೆ, ಬಿಳಿ ಹೆಂಡತಿ, ಹೀಗೆ ಮೊದಲಾದ ಚಿತ್ರಗೀತೆಗಳಲ್ಲಿ ತಮ್ಮ ಹಿನ್ನೆಲೆ ಗಾಯನವನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಇದರ ಜೊತೆಗೆ ಇವರನ್ನು ಪರಿಚಯಿಸಿದವರು ಕನ್ನಡಕ್ಕೆ ಅಂತಂದರೆ ವಿಜಯ ಭಾಸ್ಕರ್ ಅವರು, ಸಂಗೀತ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ವಿಜಯ ಭಾಸ್ಕರ್ ಅವರು. ಇವರ ಕಡೆಯ ಅಂದರೆ ಇವರು ಕನ್ನಡದಲ್ಲಿ ಕೊನೆಯದಾಗಿ ಹಾಡಿದ ಚಿತ್ರ ಯಾವುದಪ್ಪ ಅಂದರೆ ನೀಲ. 2001 ತೆರೆ ಕಂಡಂತಹ ಕನ್ನಡದ ನೀಲ ಎಂಬ ಚಿತ್ರದಲ್ಲಿ ಇವರು ಕಡೆಯದಾಗಿ ಹಿನ್ನೆಲೆ ಗಾಯನವನ್ನು ಇವರು ಪ್ರಸ್ತುತಪಡಿಸಿದ್ದಾರೆ. ಇವರು ಕೇವಲ ಹಿನ್ನೆಲೆ ಗಾಯನ ಮಾತ್ರವಲ್ಲ, ಭಕ್ತಿ ಸಂಗೀತ, ಶಾಸ್ತ್ರೀಯ ಸಂಗೀತದಲ್ಲಿಯೂ ತಮ್ಮದೇ ಆದ ಒಂದು ವೈಶಿಷ್ಟ್ಯತೆಯ ಗಾನ ಪರಂಪರೆಯನ್ನ ಹೊಂದಿದಂಥವರು ವಾಣಿ ಜಯರಾಮ ಆಗಿದ್ದರು ಅಂತ ನಾವು ಭಾವಿಸ್ಬೋದು. ಕಣ್ಣಾರೆ ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ರಚಿಸಿದವರು ವಿಜಯ ನರಸಿಂಹ ಹಾಗೂ ಸಂಗೀತ ನೀಡಿದವರು ವಿಜಯ ಭಾಸ್ಕರ್ ಅವರು. ಸ್ನೇಹಿತರೆ, ವಾಣಿ ಜಯರಾಮ್ ಅವರ ಇತರೆ ಆಸಕ್ತಿಗಳು ಅಂತಂದ್ರೆ ಗಜಲ್ ಇರ್ಬೋದು, ಭಜನ್ ಭಕ್ತಿ ಗೀತೆಗಳ ಗಾಯನದಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಮಲಯಾಳಂ, ತಮಿಳು, ಹಿಂದೂ, ಹಿಂದಿ ಭಾಷೆಗಳಲ್ಲವರು ತಮ್ಮ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಪಂಡಿತ್ ಬ್ರಿಜ್ ಮಹಾರಾಜರೊಂದಿಗೆ ಸೇರಿ ಗೀತ ಗೋವಿಂದವನ್ನು ಕಥಕ್ಕೆ ಅಳವಡಿಸಿದವರು ನಮ್ಮ ವಾಣಿಜ್ಯರಮ್ಮವರಾಗಿದ್ದಾರೆ. ಇವರು ಚೆನ್ನೈನಲ್ಲಿ ನಡೆಸುತ್ತಿರುವ ಸಂಗೀತ ಸಂಶೋಧನಾ ಕೇಂದ್ರ ವರ್ಷವಿಡೀ ರಸಗ್ರಹಣದ ಶಿಬಿರ ಮತ್ತು ವಿಚಾರ ಸಂಕಿರಣಗಳನ್ನು ಇವರು ಏರ್ಪಡಿಸ್ತಾ ಇದ್ರು. ಶಾಲಾ ಮಕ್ಕಳಿಗಾಗಿ ವಿಶೇಷ ಶಿಬಿರಗಳು ಮತ್ತು ಸಂಗೀತ ಪರಂಪರೆ ಅನ್ನೋದು ಒಂದು ಹಂತಕ್ಕೆ ನಿಲ್ಲಬಾರದು, ಅದು ಪುನರಾವರ್ತನೆಯಾಗಬೇಕು, ಪೀಳಿಗೆಯಿಂದ ಪೀಳಿಗೆಗೆ ಅದು ಮುಂದುವರಿಯಬೇಕು ಅನ್ನೋದು ಇವರ ಅಭಿಲಾಷೆಯಾಗಿತ್ತು. ಇವರಿಗೆ ಇವರ ಸಂಗೀತ ಸಾಧನೆಗೆ ದೊರಕಿದಂತಹ ಒಂದು ಪ್ರಶಸ್ತಿ ಗೌರವಗಳಂದರೆ ತಮಿಳು ಭಾಷೆಯ ಅಪೂರ್ವ ರಂಗಗಳು ಮತ್ತು ತೆಲುಗುವಿನ ಶಂಕರಾಭರಣ, ಸ್ವಾತಿ ಕಿರಣಂ ಮೊದಲಾದ ಚಿತ್ರಗಳಿಗೆ ಹಿನ್ನೆಲೆ ಗಾಯನಕ್ಕಾಗಿ ಇವರಿಗೆ 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ವಿವಿಧ ರಾಜ್ಯಗಳಲ್ಲಿ 27 ಶ್ರೇಷ್ಠ ಗಾಯಕಿ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ. ದಕ್ಷಿಣ ಭಾರತದ ಖ್ಯಾತ ಟಿವಿ ಮಾಧ್ಯಮದಲ್ಲಿ ಇವರು ಮ್ಯೂಸಿಕ್ನ ರಿಯಾಲಿಟಿ ಶೋಗಳಲ್ಲಿ ಇವರು ನಡೆಸಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ವಾಣಿಜಯರಾಮ್ ಅವರು ನಮ್ಮ ದಕ್ಷಿಣ ಭಾರತದ ಒಂದು ಚಲನಚಿತ್ರ ಹಿನ್ನೆಲೆ ಗಾಯನ ಪರಂಪರೆಯಲ್ಲಿ ತಮ್ಮದೇ ಆದ ವಿಶಿಷ್ಟವಾದ ಪ್ರತಿಭೆಯನ್ನು ಹೊಂದಿದಂಥವರಾಗಿದ್ದರು. ಇವರು ತಮ್ಮ 78ನೇ ವಯಸ್ಸಿನಲ್ಲಿ ಅಂದರೆ ನಿನ್ನೆ ಮಧ್ಯಾಹ್ನ ಇವರು ತೀರ್ಕೊಂಡಿದ್ದಾರೆ. ಇವರಿಗೊಂದು ಭಾವಪೂರ್ಣ ಒಂದು ಶ್ರದ್ಧಾಂಜಲಿ ಹಾಗೂ ನಮನ ಸಲ್ಲಿಸೋಣ. ಸ್ನೇಹಿತರೆ, ಇವರ ಶರೀರ ಅಳತಿರಬಹುದು ಆದರೆ ಶಾರೀರ